ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯವಾಗಿದೆ 6:51. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲಕ್ಕೋ ಓ ಜಯಣ್ಣ ಬಪ್ಪ ನೋಡವು, ಓದ್ಕಿತ ಕರ್ಕ ಬಂದಿದ್ನಲ್ಲ ಸಾಹೇಬ್ರು, ಮಂಡ್ಯ ವಿಸಿ ಪಾರಮ್ ಅವರು ಈ ವರ್ಷನು ಬಂದ್ರು, ಹಂಗಾಗಿ ಮತ್ತೆ ಕರ್ಕ ಬಂದಿದ್ದೀನಿ. ಡಾಕ್ಟರ್ ಶಿವಕುಮಾರ ಅಣ್ಣ ಅಂತ ನಮಸ್ಕಾರ ಬುದ್ದೇನು. ನಮಸ್ಕಾರ ಬುದ್ದೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಡಾಕ್ಟ್ರೆ, ಈಗ ನೀವು ನಮ್ಮೂರಿಗೆ ಬಂದು ನಿಮ್ ವಿಸಿ ಫಾರಂ ಕೃಷಿ ಮೇಳದ ಬಗ್ಗೆ ಕರಿಯಾಗಿ ಬಂದಿರೋದು ನಮ್ಗೆ ಬಹು ಖುಷಿ ಆಗ್ಬಿಟ್ಟದೆ ಇಲ್ವಾ? ಅದಕ್ಕ ಈಗ ನಮ್ ಕಮಲಕ್ಕ ಏನ್ ಕಡಿಮೆ ಅಂತ ಅನ್ಕೋಬೇಡಿ, ಒಂದು 25 ಸ್ವಸಹಾಯ ಗುಂಪುಗಳನ್ನ ಅವಳು ರಚನೆ ಮಾಡವಳೆ ಒಂದು 18 ಹಳ್ಳಿನಲ್ಲಿ. ಹಂಗಾಗಿ ಅವಳು ಒಂದ್ ಕಿತ ಹೇಳ್ಬಿಟ್ರೆ ಎಲ್ಲ ಗಾಡಿ ಕಟ್ಕೊಂಡು ಬಸ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅದ್ ಏನ್ ಹೇಳಕ್ ಬಂದಿರಿ ನಿಮ್ ಕೃಷಿ ಮೇಳದ ಬಗ್ಗೆ ಹೊಸಿ ಹೇಳ್ಬಿಡಿ ಬುದ್ಧಿ. ಕಮಲಕ್ಕ ಗೆಪ್ತಿ ಅಂತ ಕೇಳ್ಕೊಳ್ಳೋಣ, ಡಾಕ್ಟ್ರು ಏನ್ ಹೇಳ್ತಾರೆ ಅಂತ. ಮೊದಲಿಗೆ ನಿಮ್ ಪರಿಚಯ ಮಾಡ್ಕೋಬಿಡಿ, ಯಾಕೆಂದ್ರೆ ಕಮಲಕ್ಕ ಮರ್ತ್ ಕಿತ್ಕೊಂಡ್ಬಿಟ್ಟಿರ್ತಾಳೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಅಂತೇಳಿ, ನಾನು ಮಂಡ್ಯ ವಿಸಿ ಫಾರಂನಲ್ಲಿ ಸಹ ಸಂಶೋಧನಾ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ರೈತ ಬಾಂಧವರಿಗೆ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಮತ್ತು ಕೃಷಿ ಕಾಲೇಜು ಕೃಷಿ ವಿಜ್ಞಾನ ಕೇಂದ್ರ ಇವುಗಳ ಜೊತೆಗೆ ನಾವು ಸೇರಿ ಒಂದು ಕೃಷಿ ಮೇಳವನ್ನು ನಾವು ಈ ತಿಂಗಳ 26-27 ಅಂದ್ರೆ ನಾಡಿದ್ದು ಮಂಗಳವಾರ ಮತ್ತು ಬುಧವಾರ ಎರಡು ದಿನ ನಾವು ಕೃಷಿ ಮೇಳವನ್ನು ನಾವು ಹಮ್ಮಿಕೊಂಡಿದೀವಿ. ಅದೇ ನಾವು ಕಮಲಕ್ಕ ಬೆಂಗಳೂರಿಗೆ ಹೋಗ್ಬಿಡಮ ಅಂತ ಮಾಡ್ಕೊಂಡು ಆಮೇಕಿಂದ ಯಾರೋ ಹೇಳಿದ್ರು ಮಂಡ್ಯದಾಗೆ ನಡೀತದಲ್ಲ ಬೆಂಗಳೂರು ತನಕ ಯಾಕೆ ಓದಿರಿ ಅಂತ, ಅದಕ್ಕೆ ಈಕಿತ ಹೋಗ್ನಿಲ್ಲ. ಅಲ್ಲೇನೋ ಅಪಾರ ಜನ ಸೇರ್ಕೊಬಿಟ್ಟಿದ್ರಂತಲ್ಲ, ಬಹಳ ಜನ ಬಂದಿದ್ರು ಈ ಸಾರಿ. ಈ ಸಾರಿ ಒಳ್ಳೆಯ ಜನಗಳ ಸಂದಣಿ ಇತ್ತು. ಅಲ್ಲಿ ನೋಡ್ಲಿಕ್ಕೆ ಸಾಕಷ್ಟು ಕೃಷಿ ಸಂಬಂಧಿ ವಿಷಯಗಳು ಸಾಕಷ್ಟು ಇದ್ದದ್ರಿಂದ ತುಂಬಾ ಜನ ರೈತರಲ್ಲಿ ಭಾಗವಹಿಸಿ ಕೃಷಿ ಸಂಬಂಧದ ವಿಷಯಗಳನ್ನ ಪಡ್ಕೊಂಡು ಚೆನ್ನಾಗಿ ಸಂತೋಷ ಪಟ್ಟಿದ್ದಾರೆ. ಕಮ್ಬುದ್ದೆ ನಂಗೊಂದು ಡೌಟ್ ಕಮಲಕ್ಕ, ನೀನು ಕೇಳ್ತಿದ್ದಲ್ಲ ಈ ಕೃಷಿ ಮೇಳ ಯಾಕೆ ಮಾಡ್ತಾರೆ? ಅದು ಮುಖ್ಯ. ಒಳ್ಳೆ ಒಳ್ಳೆ ಪ್ರಶ್ನೆನೆ ಕೇಳಿದ್ರಿ. ಈಗ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಏನಿದೆ ಇದರಲ್ಲಿ ನಮಗೆ ಮುಖ್ಯವಾಗಿ ಸಂಶೋಧನೆ ಅಂದರೆ ಹೊಸ ಹೊಸ ತಳಿಗಳನ್ನ ಕಂಡುಹಿಡಿಯೋದು, ತಳಿಗಳು ಕಂಡುಹಿಡಿದ ಮೇಲೆ ಅದನ್ನು ಯಾವ ರೀತಿ ಬೆಳಿಬೇಕು ಅಂತ ಹೇಳಿ ನಾವು ರೈತರಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಅದನ್ನು ನಾವು ಬರೀ ಬಾಯಿನಲ್ಲಿ ಹೇಳಿದ್ರಾಗೋದಿಲ್ಲ, ನಾವೆಲ್ಲೇ ಖುದ್ದಾಗಿ ಅಲ್ಲಿ ಬೆಳೆನ ಬೆಳೆದು ತೋರಿಸಿ ರೈತನ ನಾವು ಕರಿತೀವಿ, ಬನ್ನಿ ನೀವು ಈ ಬೆಳೆನ ನೋಡಿ, ಹೊಸ ತಳಿಗಳನ್ನ ಕಂಡುಹಿಡಿದಿದ್ದೀವಿ, ಆ ತಳಿಗಳನ್ನ ಬೆಳೆಯೋ ವಿಧಾನ ಹೇಗೆ, ಅದರಲ್ಲಿ ಏನು ಹುಳ ಬರ್ತದ, ರೋಗ ಬರ್ತದ, ಅದನ್ನ ನಿಭಾಯಿಸೋದು ಹೇಗೆ ಅನ್ನೋ ವಿಷಯಗಳನ್ನೆಲ್ಲ ನಾವು ಅಲ್ಲಿ ಮಾಡಿನೇ ತೋರಿಸಿರ್ತೀವಿ. ಬಾಯಿನಲ್ಲಿ ಹೇಳೋದಕ್ಕಿಂತ ಬೆಳೆನ ಖುದ್ದಾಗಿ ರೈತರು ನೋಡಿದ್ರೆ ಬಹಳ ಒಳ್ಳೇದಲ್ವೇ, ಒಳ್ಳೇದಾಯ್ತದೆ. ಹಾಗಾಗಿ ಈ ನಾಡಿದ್ದು 26ನೇ ತಾರೀಕು ಮಂಗಳವಾರ ನಾವು ಕಾರ್ಯಕ್ರಮವನ್ನು ಶುರು ಮಾಡಿ 27ನೇ ತಾರೀಕು ಕೂಡ ನಾವು ಈ ಕೃಷಿ ಮೇಳವನ್ನು ನಾವು ವಿಸಿ ಫಾರ್ಮಲ್ ಮಾಡ್ತಾ ಇದ್ದೀವಿ. ಅಲ್ಲ ಬುದ್ದೇ, ರೈತರು ಬೆಳೆದಂಗೆ ನೀವು ಬೆಳೆದಿರಾ? ಹೌದು, ಮತ್ತೆ ಹಂಗೆ ಬೆಳೆದ್ರೆ ತಾನೇ ರೈತರಿಗೂ ಕೂಡ ನೋಡ್ಲಿಕ್ಕೆ ಒಂದು ಸಮಾಧಾನ ಆಗ್ತದೆ, ಈಗ ಅವ್ರಿಗೂ ಕೂಡ ಒಂದು ಧೈರ್ಯ ಬರ್ತದೆ. ಏನಂದ್ರೆ ನೋಡಿ, ನಾವು ಬೆಳೆದಿರೋದು ಹಿಂಗೆ ಬೆಳೆದಿದ್ದೀವಿ, ಇವ್ರನ್ನಲ್ಲಿ ಈ ತರ ಬೆಳೆದಿದ್ದಾರೆ ಅಂದಾಗ ನಮ್ಮಲ್ಲಿ ಏನಾದ್ರು ತಪ್ಪುಗಳಾಗಿದಾವ, ಆ ತಪ್ಪುಗಳನ್ನ ಹೆಂಗ್ ತಿದ್ದಕೋಬೇಕು ಅನ್ನಂತ ಮಾಹಿತಿಗಳನ್ನೆಲ್ಲ ಅವರು ಅಲ್ಲೇನೆ ಪಡಿಬಹುದು. ಹಾಗಾಗಿ ನಾವು ರೈತರುಗಳಿಗೆ ನಾವು ಅಲ್ಲಿಗೆ ಕರೆಯೋದು ಯಾಕೆ ಅಂತ ಹೇಳಿದ್ರೆ, ನೀವು ಬರೇ ಮಾತುಗಳನ್ನ ಕೇಳೋದಕ್ಕಿಂತ ಕಣ್ಣಾರೆ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ. ಎರಡು ದಿವಸ ಕಾರ್ಯಕ್ರಮ ಅಲ್ಲೋಬುದೆ? ಎರಡು ದಿವಸದ ಕಾರ್ಯಕ್ರಮ ಇದೆ, 26ನೇ ತಾರೀಕು ಮಂಗಳವಾರ, ನಾಡಿದ್ದು ಮಂಗಳವಾರ, ಬುಧವಾರ ಆಚೆ ನಾಡಿದ್ದು ಬುಧವಾರ. ಬುಧವಾರ ಎಲ್ಲಿ ನಡೀತದೆ ಬುದ್ಧಿ? ಇದು ಮಂಡ್ಯ ವಿಸಿ ಫಾರಂ ನಲ್ಲಿದೆ, ಅಂದ್ರೆ ಮಂಡ್ಯ ಟೌನ್ ನಿಂದ 9 ಕಿಲೋಮೀಟರ್ ದೂರ ಮೇಲ್ಕೋಟೆ ರೋಡ್ ನಲ್ಲಿ ವಲಯ ಕೃಷಿ ಸಂಶೋಧನಾ ಕೇಂದ್ರ ಇದೆ. ಅಲ್ಲಿ ಆ ನಮ್ಮ ಜಮೀನುಗಳಲ್ಲಿ ನಾವು ಎಲ್ಲಾ ಬೆಳೆಗಳನ್ನ ನಾವು ಬೆಳೆದು ರೈತರಿಗೆ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಪಾಯಿಂಟ್ ಬಂದ್ಬಿಡೋಣ ಬುದ್ಧಿ, ಮಂಡ್ಯದಿಂದ ವಿಸಿ ಫಾರಂಗೆ ಬರಕೇನಾದ್ರು ಬಸ್ದು ವ್ಯವಸ್ಥೆ ಮಾಡಿದ್ರೆ ಮುಖ್ಯವಾಗಿ. ಈಗ ನಾವು ಪ್ರತಿ ವರ್ಷದಂಗೆ ಈ ವರ್ಷನೂ ಕೂಡ ಮಂಡ್ಯ ಬಸ್ ಸ್ಟಾಪ್ ಹತ್ರ PWD ಆಫೀಸ್ ಇದೆ, ಅಲ್ಲಿಂದ ನಾವು ವಾಹನಗಳನ್ನ ಏರ್ಪಾಡು ಮಾಡಿದೀವಿ. ಬಸ್ ಇರ್ತದೆ, ಆ ಬಸ್ಸು ರೈತರುಗಳನ್ನ ನಮ್ಮ ವಿಸಿ ಫಾರ್ಮ್ ಕರ್ಕೊಂಡು ಬಂದು ತೋರಿಸಿ ಆದ್ಮೇಲೆ ವಾಪಸ್ ಅವ್ರನ್ನ ಮಂಡ್ಯಕ್ಕೆ ಬಿಟ್ಕೊಡುವಂತ ಏರ್ಪಾಡನ್ನ ನಾವು ಮಾಡಿದೀವಿ. ನಾವು ಮಂಡ್ಯಕ್ಕೆ ಬಂದ್ಬಿಟ್ರೆ ಆಯ್ತು, ಅಲ್ಲಿಂದ ಬಸ್ ಸಿಗ್ತದೆ, ಹೋಯ್ತಾ ಇರೋದೆ ಒಬ್ಬ ಉಪಕಾರ ಆಯ್ತು ಬುದ್ಧಿ. ಖಾಸಗಿ ಕೇಳಾರ ಬಸ್ಗೆ? ಇಲ್ಲ ಇಲ್ಲ, ಖಂಡಿತವಾಗೂ ಇಲ್ಲ, ಉಚಿತವಾಗಿ ಕಂಡಕ್ಟರ್ ಮಾಡಕ್ಬಿಟ್ಟಿದ್ದೀರೋ ಬಸ್ಗೆ ಅಂತ. ಎಲ್ಲ ರೈತರುಗಳಿಗೂ ನಾವು ಉಚಿತವಾಗಿ ಅಲ್ಲಿ ಕರ್ಕೊಂಡೋಗಿ ಓಡಾಡ್ತಲೇ ಇರ್ತೈತೆ. ಆ ಬಸ್ ಪ್ರತಿ ದಿನ ಬೆಳಿಗ್ಗಿನಿಂದ ಸಾಯಂಕಾಲದ ತನಕ ಓಡಾಡ್ತಾ ಇರ್ತದೆ. ಯಾವಾಗ ಬಂದ್ರು ಕೂಡ ರೈತರು ಸುಲಭವಾಗಿ ನಮ್ಮ ಬಸ್ ಹತ್ಕೊಂಡು ಬಂದು ಕೃಷಿ ಮೇಳವನ್ನ ನೋಡಬಹುದು. ಈಗ 26ನೇ ತಾರೀಕು ಏನೇನು ಕಾರ್ಯಕ್ರಮ ಇರ್ತದೆ ಹೇಳ್ಬಿಡಿ ಬುದ್ಧಿ. 26ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯದ ಕೃಷಿ ಮಂತ್ರಿಗಳು ಕೃಷಿ ಮೇಳವನ್ನು ಉದ್ಘಾಟನೆ ಮಾಡ್ತಾರೆ. ಬೆಳಿಗ್ಗೆನೆ 9:00 ನಾವು ಕಾರ್ಯಕ್ರಮವನ್ನ ಶುರು ಮಾಡೋದ್ರಲ್ಲಿದ್ದೀವಿ. ಆ ಸಂದರ್ಭದಲ್ಲೇನೆ ನಮ್ಮ ಮೇಲ್ಕೋಟೆ ಶಾಸಕರವರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಕೃಷಿ ವಿಶ್ವವಿದ್ಯಾನಿಲಯದ ಎಲ್ಲ ಅಧಿಕಾರಿಗಳು ಮತ್ತೆ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಅಭಿವೃದ್ಧಿ ಇಲಾಖೆಗಳ ಅಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಇರ್ತಾರೆ. ಸೊ ಅವತ್ತಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಆದ ನಂತರ ನಮ್ಮಲ್ಲಿ ಈ ಒಂದು ವಸ್ತು ಪ್ರದರ್ಶನವನ್ನು ಕೂಡ ನಾವು ಏರ್ಪಾಡು ಮಾಡಿದೀವಿ. ಚೆಂದಾಗಿರ್ತೈತೆ ಅದು. ಓದ್ಕಿತ ನೀನು ಅದೇನೇನೋ ತಗತಿದ್ದ ಕೇಳು, ಮತ್ತೆ ಏನೇನಿರ್ತೈತೆ? ಈಗ ವಸ್ತು ಪ್ರದರ್ಶನದಲ್ಲಿ ಸುಮಾರು 250 ಮಳಿಗೆಗಳು ಬರ್ತವೆ. ವ್ಯವಸಾಯಕ್ಕೆ ಬೇಕಾದಂತ ಎಲ್ಲಾ ವಿಷಯಗಳು ಕೂಡ ಅಲ್ಲೇ ಸಿಕ್ಕುತ್ತೆ. ತಳಿಗಳಾಗಬಹುದು, ಬೇರೆ ಬೇರೆ ಬೆಳೆಗಳಾಗಬಹುದು, ಅದಕ್ಕೆ ವ್ಯವಸಾಯಕ್ಕೆ ಬೇಕಾದಂತ ಪರಿಕರಗಳು, ಬಿತ್ತನೆ ಬೀಜ ಆಗಬಹುದು, ಔಷಧಿಗಳಾಗಬಹುದು, ಕಟಾವ್ ಬೇಕಾದಂತ ಉಪಕರಣಗಳಾಗಬಹುದು, ಎಲ್ಲವನ್ನು ಕೂಡ ಬೇರೆ ಬೇರೆ ಕಂಪನಿಗಳವರು ಮತ್ತೆ ಬೇರೆ ಬೇರೆ ಇಲಾಖೆಗಳವರು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಅವುಗಳನ್ನೆಲ್ಲವೂ ಕೂಡ ರೈತರು ನೋಡ್ಲಿಕ್ಕೆ ಚೆನ್ನಾಗಿರ್ತದೆ. ಓದ್ಕಿತ ನಿಮ್ಮ ಕಬ್ಬೆ ಮಾಡಕ್ಬಿಟ್ಟಿದ್ರಲ್ಲ, ಎಲ್ಲ ಕಬ್ಬಿನ ತಳಿಗಳು ಅಲ್ಲಿ. ಹೌದು, ಮುಂದ್ಕ ಬೋ ಖುಷಿ ಆಯ್ತದೆ ಎಂತದೋ ಭೀಮಾ ಅಂತ ಮಡಗಿದ್ರಲ್ಲ ಬುದ್ಧಿ, ದಪ್ಪ ಕಬ್ಬದು ಖುಷಿ ಆಗೋಯ್ತು. ಬೆಳೆದ್ರೆ ಹಿಂಗ್ ಬೆಳಿಬೇಕು ಅನ್ಕಂಡೆ ನಾನು, ಹೇಳ್ದೆ ಕೇಳಿ ಕಮಲಕ್ಕ. ಹೌದು, ಈಗ ನಾವು ಬೆಳಗ್ಗೆನೆ ಬಂದ್ಬಿಡ್ತೀವಿ, ಅಷ್ಟೆಲ್ಲ ನೋಡೋ ಹೊತ್ತಿಗೆ ಸಂಧೆ ಆಗೋಯ್ತದೆ, ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಏನಾದ್ರೂ ಇರ್ತದ ಅಂತ. ಖಂಡಿತವಾಗ್ಲೂ ಮಂಡ್ಯದ ವಿಸಿ ಫಾರಂ ನಲ್ಲಿ ನಮ್ಮ ಸ್ಥಳೀಯ ಪದ್ಧತಿ ಊಟ ಬಹಳ ಚೆನ್ನಾಗಿರ್ತದೆ, ನಮ್ಮ ರೈತರಿಗೆ ಬಹಳ ಇಷ್ಟವಾಗುವಂತ ವಿಷಯ ಕೂಡ. ಊಟವೇ ಫೇಮಸ್ ಅಲ್ವಾಬುದೇ, ಕಾಳುಳ್ಳಿ ಕಾಳುಳ್ಳಿ ಕಾಳುಳ್ಳಿ ಮಾಡ್ತಾರೆ, ರಾಗಿ ಮುದ್ದೆ, ನಿಮ್ಗೆ ಕಾಳು ಸಾಂಬಾರು, ಅನ್ನ, ರಸಮ್, ಮೊಸರನ್ನ, ಈ ರೀತಿ ಎಲ್ಲ ನಮ್ಮ ಸ್ಥಳೀಯವಾದಂತ ಊಟನೇ ನಾವು ರೈತರಿಗೆ ಬಡಿಸ್ಕೊಡ್ತೀವಿ. ಅದು ಕಡಿಮೆ ದರದಲ್ಲಿ ವಯಸ್ಕರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅದೇ ರೀತಿ ಶಾಲಾ ಮಕ್ಕಳು ಅಂತವ್ರಿಗೆಲ್ಲರೂ ಕೂಡ ನಾವು ಕರಿತಾ ಇದೀವಿ. ಅವರೆಲ್ಲ ಬಂದವ್ರಿಗೆ ಕೇವಲ 10 ರೂಪಾಯಿನ ದರದಲ್ಲಿ ನಾವು ಮಕ್ಕಳಿಗೆ ಊಟವನ್ನ ಒದಗಿಸ್ಕೊಡ್ತೀವಿ. ವಿಸಿ ಫಾರಂ ಊಟ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಲ್ಲ ರೈತರಿಗೂ ಕೂಡ ಮತ್ತೆ ಬರ್ತಕ್ಕಂತ ರೈತರಿಗೆ ಅದು ಬಹಳ ಹಿಡಿಸಿದೆ. ಪ್ರತಿ ವರ್ಷವನ್ನ ಅದನ್ನ ಅವರು ಬಯಸ್ತಾರೆ ನಮ್ಗೆ ಊಟವನ್ನ ಕೂಡ ಇದೇ ರೀತಿ. ಹೌದು, ಅದೇನು ನುಚ್ಚೆಲ್ಲ ಹಾಕ್ಬಿಟ್ಟು ಮಾಡ್ತಿರಲ್ಲ, ಬೆಳ್ಳಿಗಿರ್ತವೆ, ಬೋಸಂದಾಗಿರ್ತೈತೆ. ನೀವು ಹೋದ್ಸತಿ ಊಟ ಮಾಡಿ ನಿಮ್ಗೆ ಇಷ್ಟ ಆಗಿತ್ತು ಅದು ಊಟ? ನನಗೆ ಕಮಲಕ್ಕನ್ ಕೇಳಿ ಎರಡು ಮುದ್ದೆ ಹೊಡೆದ್ಬಿಟ್ಟು. ಈ ಸಾರಿನೂ ಬನ್ನಿ, ಈ ಸರ್ತಿನೂ ಕೂಡ ನೀವೆಲ್ಲ ರೈತರ ಜೊತೆ ಸೇರ್ಕೊಂಡು ಊಟ ಮಾಡೋದು ಅದೊಂದು ಸಂತೋಷ ಇರ್ತದೆ. ಕೈ ತುಂಬಾ ಬಡಿಸ್ತಾರ ಬುದ್ಧಿ, ದುಡ್ಡು ಕೂಡ ದೊಡ್ಡದಲ್ಲ ಆದ್ರೆ ಬಡಿಸ್ತಾರಲ್ಲ. ಬಂದ ರೈತರಿಗೆ ಮಾಹಿತಿಗಳ ಜೊತೆಗೆ ಹೊಟ್ಟೆನು ತುಂಬಿಸಿ ಕಳಿಸ್ಕೊಡ್ಬೇಕು, ಅವರು ಸಂತೋಷವಾಗಿ ಎಲ್ಲ ನೋಡ್ಕೊಂಡು ಖುಷಿ ಪಟ್ಟು ಹೋಗಂತ ಅದು ಬಹಳ ಮುಖ್ಯ ಅಲ್ವಾ. ರೈತರಿಗೆ ನಾವು ಅನ್ನದಾತರು ಅಂತೀವಿ. ಅವತ್ತಿನ ದಿವಸ ನೀವು ಅನ್ನದಾತರಿಗೆ ಅನ್ನ ಹಾಕೋ ದಾತರು ಇಲ್ವಾ ಕಮಲ? ಅದು ಒಂದು ಒಳ್ಳೆ ಕೆಲಸ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಲ್ವಾ, ಪುಣ್ಯದ ಕೆಲಸ ಬಿಡಿ ಬುದ್ಧಿ. ಈಗ ಊಟ ಇರ್ತೈತೆ, ಅಲ್ಲಿ ಏನೇನ್ ಬೆಳೆ ಬೆಳೆದಿರ ಅದನ್ನ ಹೇಳಿ ನೋಡಿ. ಇದು ಬಹಳ ಮುಖ್ಯವಾದ ವಿಷಯ ಅಲ್ವಾ. ನಮ್ಮಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಒಣವಲಯ ಅಂತ ನಾವು ಹೇಳ್ತೀವಿ ಅಂದ್ರೆ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ತುಮಕೂರು ಜಿಲ್ಲೆ, ಈ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿ ಬೆಳೀತಕ್ಕಂಥ ಬೆಳೆಗಳಾದಂಥ ಕಬ್ಬು, ಭತ್ತ, ರಾಗಿ, ಮುಸ್ಕಿನ ಜೋಳ, ಮೇವಿನ ಬೆಳೆಗಳು, ಆಮೇಲೆ ಚಾಮರಾಜನಗರ ಪ್ರದೇಶದಲ್ಲಿ ಹತ್ತಿ ಬರ್ತದೆ, ಜೋಳ ಇದೆ. ಈ ಎಲ್ಲಾ ಬೆಳೆಗಳಿಗೆ ಬೇಕಾದಂತ ಏನು ತಾಂತ್ರಿಕತೆಗಳನ್ನ ನಾವು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ವಿ. ಹೊಸ ಹೊಸ ತಳಿಗಳನ್ನ ನಾವೇನು ಸಂಶೋಧನೆ ಮಾಡಿ ಅವುಗಳನ್ನ ನಾವು ಹೊಸದಾಗಿ ನಾವು ರೈತರಿಗೆ ಬಿಡುಗಡೆ ಮಾಡಿಕೊಟ್ಟಿರ್ತೀವಿ. ಅವುಗಳನ್ನ ಕೂಡ ನಾವು ಅಲ್ಲಿ ಬೆಳೆದಿದ್ದೀವಿ. ನಾನು ಹೇಳಿದಂತ ಎಲ್ಲಾ ಬೆಳೆಗಳದ್ದು ಹೊಸ ತಳಿಗಳನ್ನ ನೀವು ನಮ್ಮ ಜಮೀನಿನಲ್ಲಿ ನೋಡಬಹುದು. ಭತ್ತದಲ್ಲಿ ಏನೇನು ಇರ್ತೈತೆ ಒಂದೊಂದಾಗಿ ಹೇಳ್ಬಿಡಿ. ನಾನು ಹೇಳುವಾಗ ಹೆಂಗ್ ಮಾಡ್ತೀನಿ ಅಂದ್ರೆ, ನಾವು ಕೃಷಿ ಮೇಳಕ್ಕೆ ಒಳಗಡೆ ಹೋದಾಗಿಂದ ಏನೇನು ನೋಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಕಣ್ಣಿ ಕಟ್ಟದಾಗ ಹೇಳ್ಬಿಡಿ. ಹಾಗಿರ್ತದೆ. ಈಗ ನಮ್ಗೆ ಕೃಷಿ ಮೇಳವನ್ನ ಆರಂಭ ಮಾಡೋದು ನಾವು ಕೃಷಿ ವಿಜ್ಞಾನ ಕೇಂದ್ರದ ಪಕ್ಕದಿಂದ ಶುರುವಾಗ್ತದೆ. ನೀವು ಒಳಗೆ ನುಗ್ಗದ ಕೂಡ್ಲೇನೆ ನಿಮ್ಗೆ ಭತ್ತದ ತಾಕಗಳು ಕಾಣಿಸ್ತವೆ. ನುಗ್ಗದ ಕೂಡಲೇ ಎಡಗಡೆನಲ್ಲಿ ಹೈಬ್ರಿಡ್ ಭತ್ತ ಕಾಣಿಸುತ್ತೆ. ಈ ವರ್ಷ ನಾವು ಒಂದು ಹೊಸದಾದಂತ ಹೈಬ್ರಿಡ್ ಅನ್ನ ನಾವು ರೈತರಿಗೆ ನಾವು ಪರಿಚಯ ಮಾಡಿಕೊಟ್ಟಿದ್ದೀವಿ. KRH 11 ಅಂತ ಹೇಳಂತ ಒಂದು ಹೈಬ್ರಿಡ್ ಭತ್ತ ಇದೆ. ಇದು ಹೆಚ್ಚಿನ ಇಳುವರಿ ಕೊಡ್ತಕ್ಕಂತ ಹೈಬ್ರಿಡ್ ಭತ್ತ. ಎಕರೆಗೆ 30-35 ಕ್ವಿಂಟಾಲ್ ಗಿಂತ ಹೆಚ್ಚಿಗೆ ನೀವು ಇಳುವರಿ ಅಂತ ಹೇಳುವಂತ ಸಾಮರ್ಥ್ಯ ಇದೆ. ನಿಮಗೆ ಗೊತ್ತಿರಂಗೆ ಹೋದ ವರ್ಷ ನಾವು KRH 4 ಅನ್ನಂತ ಹೈಬ್ರಿಡ್ ಅನ್ನ ನಾವು ನಿಮಗೆಲ್ಲ ತೋರಿಸಿದ್ವಿ. ಅದರಲ್ಲಿ ಕಾಳು ಸಣ್ಣ ಇದೆ, ಇಳುವರಿನೂ ಜಾಸ್ತಿ ಬರ್ತಾ ಇತ್ತು. ಬಟ್ ರೈತರು ಏನಂತಂದ್ರು ಅಂದ್ರೆ, ಸರ್ ವ್ಯಾಪಾರ ಮಾಡ್ಲಿಕ್ಕೆ ಇದೊಂದು ಸ್ವಲ್ಪ ದಪ್ಪ ಅಂತಾರೆ ವ್ಯಾಪಾರಸ್ಥರು, ಅದಕ್ಕಿಂತ ಸ್ವಲ್ಪ ಸಣ್ಣವಾಗಿರುವಂತ ಭತ್ತನೇ ಬೇಕು ಅಂತ ಕೇಳಿದ್ರಿಂದ ನಾವು KRH 4 ಸಣ್ಣವಾಗಿರುವಂತ KRH 11 ನಾವೀಗ ಅಭಿವೃದ್ಧಿ ಮಾಡಿ ರೈತರ ಜಮೀನಿಗೆ ನಾವು ಇದನ್ನು ಕೊಡ್ತಾ ಇದ್ದೀವಿ. ನಮ್ ಕಮಲ ಕೇವಲ ಸಣ್ಣಕ್ಕೆನ ಉಣ್ಬೇಕು ಅಂತ ಕಷ್ಟ ನುಂಗಕ್ಕೆ, ಅದಕ್ಕೆ ನೋಡಿ ಸಣ್ಣ ಭತ್ತದ ಹೈಬ್ರಿಡ್ ಮಾಡಿದೀವಿ. ಹೈಬ್ರಿಡ್ ನಿಮ್ಗೆ ಇಳುವರಿ ಜಾಸ್ತಿ ಬರ್ತದೆ ಅನ್ನೋಂತ ದೃಷ್ಟಿಲಿ KRH 11 ತಳಿ ಇದೆ. ಅದಾದ್ಮೇಲೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಏನಂದ್ರೆ, ನಮ್ಮಲ್ಲಿ ಈ ರಾಜಮುಡಿ ಭತ್ತ ಇದೆ, ಗೊತ್ತಿದೆಯಲ್ವಾ? ರಾಜಮುಡಿ ಅದು ನಿಮ್ಗೆ ಊಟದ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ರೈತರಿಗೆ ಬಹಳ ಇಷ್ಟ ಆಗುವಂತ ತಳಿ. ಆದ್ರೆ ಅದೇನಂದ್ರೆ ಎತ್ತರ ಬೆಳೆದು ಬಿದ್ದೋಗ್ತದೆ, ಅವಧಿನೂ ಜಾಸ್ತಿ. ಅದನ್ನ ನೀವು ಬೇಸಿಗೆನಲ್ಲಿ ಏನಾದ್ರು ಬಿತ್ತನೆ ಮಾಡಿಬಿಟ್ರೆ ಅದು ಹೂ ಬರೋದೇ ನಿಮ್ಗೆ ನವೆಂಬರ್ನಲ್ಲಿ. ಜೂನ್ ಜುಲೈನಲ್ಲಿ ಬಿತ್ತನೆ ಮಾಡಿದ್ರು ನವೆಂಬರ್ನಲ್ಲಿ ಬರ್ತದೆ. ಅಂದ್ರೆ ಅದು ಸರಿಯಾಗಿ ಏನು ನವೆಂಬರ್ನಲ್ಲೇನೆ ಹೂ ಬರುವಂತ ತಳಿ, ಅದು ಅವಧಿ ಜಾಸ್ತಿ ತಗೋತದೆ. ಅದಕ್ಕೆ ನಾವು ಅದನ್ನ ಸಂಕರಣ ಮಾಡಿ ಅಂದ್ರೆ ಕ್ರಾಸಿಂಗ್ ಮಾಡಿ ಹೊಸದಾಗಿ ಗಿಡ್ಡುವಾದಂತ ರಾಜಮುಡಿನ ನಾವೀಗ ಅಭಿವೃದ್ಧಿ ಮಾಡಿದ್ದೀವಿ. ಅದನ್ನು ಕೂಡ ನೀವು ನೋಡಬಹುದು. ಜೊತೆಗೆ ಈಗ ನಮ್ಮ ಪ್ರದೇಶದಲ್ಲಿ ಜ್ಯೋತಿ ಭತ್ತ ಬಹಳ ಹೆಸರುವಾಸಿ, ಕೆಂಪಕ್ಕಿ ಇರುವಂಥದ್ದು. ಅದು ಇಳುವರಿನಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಸಿಕ್ಕುತ್ತೆ ಅಂತ ನಮ್ಮ ರೈತರು ಜ್ಯೋತಿ ಭತ್ತ ಬೆಳೀತಾರೆ. ಆದ್ರೆ ಜ್ಯೋತಿ ಭತ್ತಕ್ಕೆ ಬೆಂಕಿ ರೋಗದ ಹಾವಳಿ ಜಾಸ್ತಿ. ಈಗ ನಾವು ಅದಕ್ಕೆ ಬೆಂಕಿ ರೋಗ ತಡ್ಕೊಳ್ಳಂತ ಶಕ್ತಿ ಇರುವ ಜೀನ್ಸ್ ಅನ್ನ ನಾವು ಅದಕ್ಕೆ ಹಾಕಿ ಹೊಸದಾಗಿ ನಾವು ಹೊಸ ತಳಿನ ನಾವು ಬಿಡುಗಡೆ ಮಾಡಿದೀವಿ. ಈಗಾಗಲೇ KMP 220 ಅಂತ ಹೇಳುವಂಥದ್ದು. ಇದು ಹುಲ್ಲು ಭತ್ತ ಎರಡೂ ಕೂಡ ಇಳುವರಿ ಜಾಸ್ತಿ ಬರುವಂಥದ್ದು. ನೋಡ್ಲಿಕ್ಕೆ ನಿಮ್ಗೆ ಜ್ಯೋತಿ ಭತ್ತ ತರನೇ ಇರ್ತದೆ. ಹಂಗಾಗಿ ನೋಡಿದ ಕೂಡಲೇ ರೈತರಿಗೆ ಇದು ಜ್ಯೋತಿ ತರ ಇದೆ ಅನ್ಕೊಂಡು ಒಪ್ಪಿಗೆ ಆಗ್ತದೆ. ಈಗಾಗಲೇ ರೈತರು ಅದನ್ನ ಬೆಳೆದು ಒಳ್ಳೆ ದುಡ್ಡನ್ನು ಕೂಡ ಮಾಡ್ತಾ ಇದ್ದಾರೆ. ಮಾರ್ಕೆಟಲ್ಲೂ ಅದು ಒಪ್ಪಿಗೆ ಆಗ್ತಾ ಇರೋದ್ರಿಂದ ಈ ತಳಿಯನ್ನು ಕೂಡ ನಾವು ಒಳಗಡೆ ಬಂದು ಕೂಡಲೇ ನೋಡಬಹುದು. ಜ್ಯೋತಿ ತಳಿಗೆ ಪರ್ಯಾಯವಾದಂತ KMP 220 ತಳಿಯನ್ನ ನಾವು ಹಾಕಿದ್ದೀವಿ. ಇನ್ನು ಅದೇ ಬಲಗಡೆ ನೀವು ನೋಡಿದ್ರೆ ಆ ಈ ತಾಕಗಳ ಬಲಗಡೆನಲ್ಲಿ ನಾವು ಈ ರೋಗಕ್ಕೆ ನಿರೋಧಕತೆ ಇರತಕ್ಕಂತ ತಳಿಗಳನ್ನ ನಾವು ಕಂಡುಹಿಡಿಯೋದಕ್ಕೆ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ದೇಶದಲ್ಲಿ ಬೆಳೆದಂತ ಹೊಸದಾಗಿ ಕಂಡುಹಿಡಿದಂತ ಭತ್ತದ ತಳಿಗಳು ಎಷ್ಟಿದ್ರು ಕೂಡ ಅದಕ್ಕೆ ರೋಗ ತಡೆಯುವಂತ ಶಕ್ತಿ ಇದೆಯಾ ಅಂತ ಹೇಳಲಿಕ್ಕೆ ಎಲ್ಲ ಕಡೆ ಟೆಸ್ಟ್ ಮಾಡಬೇಕಾಗ್ತದೆ. ಮಂಡ್ಯದಲ್ಲಿ ಬೆಂಕಿ ರೋಗದ ಹಾವಳಿ ಜಾಸ್ತಿ. ಎಲೆ ಬೆಂಕಿ ರೋಗ ಅಥವಾ ಗೊನೆ ಬೆಂಕಿ ರೋಗ, ನಮ್ಮ ಕಡೆ ಹಳ್ಳಿಗಳಲ್ಲಿ ತರಗಮಾರಿ ಅಂತಾರೆ ಅಥವಾ ಗಣಕಮಾರಿ ಅಂತ ಹೇಳ್ತಾರೆ. ಇವು ಬಂದ್ಬಿಟ್ರೆ ಬಹಳ ನಷ್ಟ ಆಗ್ತದೆ ರೈತರಿಗೆ. ಈಗ ಅದನ್ನ ಈ ಯಾವ ಹೊಸ ತಳಿಗಳಲ್ಲಿ ಅದು ಬರ್ತದೋ ಬರಲ್ವೋ ಅಂತ ಕಂಡುಹಿಡಿಯೋದಕ್ಕೋಸ್ಕರ ನಾವು ತಳಿಗಳನ್ನ ಈಗ ಅಲ್ಲಿ 1,000 ಹೆಚ್ಚಿನ ತಳಿಗಳನ್ನ ನಾವು ಒಂದೇ ಜಾಗದಲ್ಲಿ ಹಾಕಿದೀವಿ. ಆ 1,000 ತಳಿಗಳಿಗೆ ನಾವು ರೋಗ ಬರ್ತದೋ ಬರಲ್ವೋ ಅನ್ನೋ ರೀತಿನಲ್ಲಿ ನಾವು ಅಲ್ಲಿ ನಾವು ಟೆಸ್ಟ್ ಮಾಡ್ತೀವಿ, ಪರೀಕ್ಷೆ ಮಾಡ್ತೀವಿ. ಅದು ಹೇಗಿರ್ತದೆ ಅಂದ್ರೆ ತುಂಬಾ ಜಾಸ್ತಿ ರೋಗ ಬಂದ್ಬಿಡ್ತದೆ ನಾವು ಹಾಕಿರೋ ಜಾಗದಲ್ಲೇ. ಅಲ್ಲಿ ಬಂದು ಯಾವ್ದಕ್ಕೆ ರೋಗ ತಡ್ಕೊಳ್ಳೋ ಶಕ್ತಿ ಇರೋದಿಲ್ವೋ ಅದು ಸಂಪೂರ್ಣ ಸುಟ್ಟೋಗ್ಬಿಡ್ತದೆ. ಅದ್ ನಿಮ್ಗೇನು ಸಿಗೋದಿಲ್ಲ, ಪೈರೇ ಸಿಗೋದಿಲ್ಲ. ಇನ್ನು ಎಲ್ಲಿ ರೋಗ ತಡ್ಕೊಳ್ಳೋ ಶಕ್ತಿ ಇರ್ತದೋ ಆ ಪೈರು ಮಾತ್ರ ಉಳ್ಕೊಂಡಿರ್ತದೆ. ಹಾಗಾಗಿ ನಾವು ಯಾಕೆ ಹೇಳ್ತಿದ್ರ ನಂಗೆ ಅರ್ಥ ಆಯ್ತು. ಯಾಕೆ ಅಂದ್ರೆ ನಾವು ರೈತರುಗಳು ಬಂದಾಗ ಇವರೇ ಹಿಂಗ್ ಬೆಳೆದವ್ರೆ ನಾವೇ ಇವ್ರಿಗಿನ್ ಚೆನ್ನಾಗಿ ಬೆಳಿತೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಹಾಗಾದ್ರೆ ನೀವಲ್ಲಿ ಬೆಳೆದಿರೋದು ಬತ್ತದೋ ಇಲ್ವೋ ಅಂತ ಪರೀಕ್ಷೆ ಮಾಡಿ ಕಂಡಿಡಿಯೋದಕ್ಕೋಸ್ಕರ. ನಾವೇನಾಗುತ್ತೆ ಈಗ ರೋಗ ತಡ್ಕೊಳ್ಳೋಕೆ ಶಕ್ತಿ ಇಲ್ಲದಂತ ತಳಿಗೆ ಏನಾದ್ರೂ ರೈತರ ಜಮೀನ್ಗೆ ಹೋಗಿ ಅಲ್ಲಿ ರೋಗ ಬಂದ್ಬಿಟ್ರೆ ರೈತರಿಗೆ ಬಹಳ ನಷ್ಟ ಆಗೋಗ್ತದೆ. ನಿಜ. ಅದಕ್ಕಾಗಿ ಆ ರೀತಿ ತಡ್ಕೊಳ್ಳೋ ಶಕ್ತಿ ಇಲ್ಲದಂತ ತಳಿನ ನಾವು ರೈತರು ಕೊಡ್ಲಿಕ್ಕೆ ಹೋಗೋದಿಲ್ಲ. ಈ ಓದ್ಕಿತ ಈ ಡ್ರಮ್ನಾಗೆ ಬಿತ್ತನೆ ಮಾಡೋದು, ಆಮೇಲೆ ಮೆಷಿನ್ನಾಗೆ ನಾಟಿಯ ಮಾಡೋದು, ಆಮೇಲೆ ಕತ್ತರಿಸೋದು, ಸುತ್ತೋದು ಎಲ್ಲ ಇದ್ದ ಯಂತ್ರಗಳು ಅವು ಈಗಲೂ ಇದಾವೆ. ಇದಾವೆ, ಅವನ್ನ ನೀವು ಮುಂದೆ ನೋಡ್ಕೊಂಡು ಹೋಗುವಾಗ ಅವೆಲ್ಲ ಬತ್ತವೆ. ಏನೇನ್ ಬತ್ತದ ಹೇಳ್ಬೋದು? ಈಗ ಭತ್ತದಲ್ಲಿ ಈಗ ಬಿತ್ತನೆ ಮಾಡಿದ್ರೆ ಯಾವ ರೀತಿ ಮೊಳಕೆ ಕಟ್ಟಿ ಡ್ರಮ್ ಸೀಡ್ ಮಾಡಿದ್ರು ಬರ್ತದೆ, ಮೊಳಕೆ ಕಟ್ಟಿ ಚೆಲ್ಲಿದ್ರು ಬೆಳೆ ತೆಗಿಬಹುದು, ಅಥವಾ ಶ್ರೀ ಪದ್ಧತಿ ಅಂತ ನೀರನ್ನ ಉಳಿತಾಯ ಮಾಡುವಂತ ಒಂದು ಪದ್ಧತಿಯಲ್ಲಿ ಭತ್ತವನ್ನ ಬೆಳಿಬಹುದು. ಆಮೇಲೆ ಮಾಮೂಲಿ ನಾಟಿ ಮೆಷಿನ್ಗಳನ್ನೇ ಅಂದ್ರೆ 10-12 ದಿನದ ಪೈರನ್ನ ನಾವು ಮೆಷಿನ್ನಲ್ಲಿ ಹಾಕಿ ನಾಟಿ ಮಾಡಬಹುದು. ಇವುಗಳನ್ನೆಲ್ಲೂ ಕೂಡ ನಾವು ಅಲ್ಲಿ ನಾಟಿ ಮಾಡಿದ್ದೀವಿ. ಶ್ರೀ ಪದ್ಧತಿ ಆಗಬಹುದು, ಡ್ರಮ್ ಸೀಡರ್ನಿಂದ ಆಗಬಹುದು, ಅಥವಾ ಮೆಷಿನ್ ನಾಟಿ ಆಗ್ಬೋದು, ಇಷ್ಟನ್ನು ಕೂಡ ನಾವು ಅಲ್ಲಿ ಬೆಳೆದಿದ್ದೀವಿ. ಆ ತಳಿಗಳನ್ನ ಈ ರೀತಿ ಬೆಳೆದಾಗ ಹೆಂಗು ಬರ್ತದೆ ಅನ್ನೋದು ರೈತರು ಖುದ್ದು ನೋಡಬಹುದು. ಜೊತೆಗೆ ಈ ಮಾಡೋ ವಿಧಾನವನ್ನು ಕೂಡ ನಾವು ಅಲ್ಲೇನೆ ಭತ್ತದ ಗದ್ದೆ ಪಕ್ಕದಲ್ಲೇ ನಿಮ್ಗೆ ಪ್ರಾತ್ಯಕ್ಷಿಕ ಮುಖಾಂತರ ನಾವು ತೋರಿಸ್ಕೊಡ್ತೀವಿ, ನೀವೇ ನೋಡಬಹುದು. ಈಗ ಬಿತ್ತನೆ ಡ್ರಮ್ ಸೀಡರ್ ಮಾಡೋದಾದ್ರೆ ಮೊಳಕೆ ಯಾವ ರೀತಿ ಕಟ್ಕೊಂಡಿರ್ಬೇಕು, ಎಷ್ಟು ಮೊಳಕೆ ಬಂದಿದ್ರೆ ಒಳ್ಳೇದು, ತುಂಬಾ ಉದ್ದ ಬಂದಿದ್ರೆ ತೊಂದರೆ ಆಗ್ತದೆ, ಜಸ್ಟ್ ಕುರುಮಳೆ ಅಂತೀವಿ, ಕಣ್ಣು ಒಡೆದಿರ್ಬೇಕು. ಆ ಹಂತದಲ್ಲಿರುವಂತ ಪೈರನ್ನ ಡ್ರಮ್ಗೆ ಹಾಕೊಂಡು ಎಳೆದ್ರೆ ನಿಮ್ಗೆ ಬಹಳ ಚೆನ್ನಾಗಿ ನಾವು ಬೆಳೆನ ತೆಗಿಬಹುದು. ಆಮೇಲೆ ಡ್ರಮ್ ಸೀಡರ್ ಬಳಸಿದಾಗ ಏನಾಗ್ತದೆ ಅಂದ್ರೆ ಕೆಲವು ಸತಿ ಕಳೆದು ತೊಂದರೆ ಜಾಸ್ತಿ ಆಗ್ತದೆ. ಈಗ ಭತ್ತದ ಗದ್ದೆಗಳಲ್ಲಿ ಕಳೆದು ಬಹಳ ತೊಂದರೆ ಇದೆ, ಖರ್ಚು ಜಾಸ್ತಿ ಬರ್ತದೆ. ಹೀಗಾಗಿ ಹೊಸದಾಗಿರ್ತಕ್ಕಂಥ ಹೊಸ ಹೊಸ ಕಳೆ ನಾಶಕಗಳು ಈಗ ನಮ್ಮ ಮಾರ್ಕೆಟಲ್ಲಿ ಸಿಗ್ತಾ ಇದಾವೆ. ಈ ಕಳೆನಾಶಕ ಬಳಸ್ಕೊಂಡು ಭತ್ತದ ಗದ್ದೆನಲ್ಲಿ ಅಥವಾ ಡ್ರಮ್ ಸೀಡರ್ನಲ್ಲಿ ನಾವು ಹೇಗೆ ಕಳೆನ ನಿಯಂತ್ರಣ ಮಾಡಬಹುದು ಅನ್ನೋದು ಬಹಳ ಮುಖ್ಯ. ಏನೇನು ಯಂತ್ರಗಳಿರ್ತವೆ ಹೇಳಬಹುದು? ಚೆಂದಾಗಿರ್ತದೆ ಯಂತ್ರಗಳು ನಮ್ಮಲ್ಲಿ. ಬಿತ್ತನೆಯಿಂದ ಹಿಡಿದು ಕುಯಿಲ್ ತನಕನು ಒಕ್ಕಣೆ ಮಾಡೋ ತನಕ ಬೇಕಾದಂತ ಎಲ್ಲಾ ಯಂತ್ರಗಳು ನಮ್ಮಲ್ಲಿ ಲಭ್ಯ ಇದೆ. ಅವೆಲ್ಲವನ್ನು ಕೂಡ ನಾವು ರೈತರಿಗೆ ಪ್ರದರ್ಶನ ಮಾಡೋದ್ರ ಜೊತೆಗೆ ಅವುಗಳನ್ನ ಪ್ರಾತ್ಯಕ್ಷಿಕೆ ಮುಖಾಂತರ ಕೂಡ ಜಮೀನಿನಲ್ಲಿ ನಾವು ಕಾರ್ಯ ಮಾಡಿಸಿ ನಾವು ಅವನ್ನ ನಾವು ತೋರಿಸ್ತೇವೆ. ಮ್ಯಾಲ್ ಕಾರ್ತಾ ಇರ್ತೈತಲ್ಲ ಡ್ರೋನ್ ಅಂತಾರೆ, ಖುಷಿಯಾಗಿತ್ತು ಕಮಲಕ್ಕಂಗೆ ಜಯಣ್ಣಂಗೆ ಯಾವಾಗ್ಲೂ ಅದರದೇ ವಿಷಯ. ಈ ಕಿತನು ಇರ್ತದ ಬುದ್ಧಿ, ಈ ಸಾರಿ ಅದನ್ನ ತೋರಿಸ್ತೇವೆ. ಈಗ ಈ ಸತಿಗೂ ಅಂದ್ರೆ ಅದಕ್ಕೆ ಔಷಧಿಯನ್ನು ಬಳಸೋದು ಹೇಗೆ, ಯಾವುದು ಹುಳಕ್ಕಾಗ್ಲಿ ರೋಗಕ್ಕಾಗ್ಲಿ ನಾವು ಔಷಧಿನ ಹೊಡಿಬೇಕಂದ್ರೆ ಜಾಸ್ತಿ ಬೆಳೆದಿರ್ತಕ್ಕಂಥ ಬೆಳೆಗೆ ಎಷ್ಟು ಎತ್ತರದಲ್ಲಿ ಅದನ್ನ ಹಾರಿಸ್ಬೇಕು, ಎಷ್ಟು ಔಷಧಿ ಹಾಕಬೇಕು, ಇವುಗಳೆಲ್ಲದ್ರ ಬಗ್ಗೆ ಮಾಹಿತಿನ ಕೊಡ್ತೀವಿ. ಅದು ಪ್ರಾತ್ಯಕ್ಷಿಕೆ ಅಲ್ಲೇ ಇರ್ತದೆ, ನೀವು ಡ್ರೋನ್ ಹಾರಿಸಿ ನಾವು ತೋರಿಸ್ತೇವೆ ಅಲ್ಲೇನೆ. ಕಬ್ಬಿಂದ ಏನಿರ್ತದೆ ಹೇಳಿ ಮುಂದಕ್ಕೆ ಬಂದ್ರೆ? ಕಬ್ಬಿನಲ್ಲಿ ಸ್ವಲ್ಪ ನಮ್ಮ ಈ ಪ್ಲಾಟ್ ಗಳಿಂದ ಒಂದ್ ಸ್ವಲ್ಪ ಮುಂದಕ್ಕೆ ಬಂತು ಅಂದ್ರೆ ಬಲಗಡೆ ನಿಮ್ಗೆ ರಾಗಿ ಪ್ಲಾಟ್ ಗಳು ಕಾಣಿಸ್ತವೆ, ರಾಗಿ ಕಾಣಿಸ್ತವೆ. ರಾಗಿನಲ್ಲಿ ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲಾ ತಳಿಗಳನ್ನು ನಾವು ಅಲ್ಲಿ ಹಾಕಿದೀವಿ, ತಳಿಗಳನ್ನ ನೀವು ನೋಡಬಹುದು. ಅದಲ್ಲದೆ ಬೇರೆ ರೀತಿಯ ಸಿರಿಧಾನ್ಯಗಳು ಕೂಡ ಇದ್ದಾವೆ. ಈ ಸರ್ತಿಯ ಕೃಷಿ ಮೇಳದ ಇನ್ನೊಂದು ದೊಡ್ಡ ವಿಶೇಷ ಏನು ಅಂತ ಹೇಳಿದ್ರೆ, ನಾವು ರೈತರಿಗೋಸ್ಕರ ಎರಡು ಹೊಸ ಬೆಳೆಗಳನ್ನ ನಾವು ಈ ಸರ್ತಿ ಪರಿಚಯ ಮಾಡ್ತಾ ಇದ್ದೀವಿ. ಬೆಳೆನೇ ಹೊಸ. ಒಂದು ಅಡ್ಲೆ ರಾಗಿ ಅಂತ ಹೇಳಿ, ಇಂಗ್ಲಿಷ್ ಅಲ್ಲಿ ಜಾಬ್ ಸ್ಟಿಯರ್ ಅಂತಾರೆ. ಇದು ನಮ್ಮ ರಾಜ್ಯದ ಬೆಳೆ ಅಲ್ಲ, ಇದು ಉತ್ತರ ಭಾರತದಲ್ಲಿ ಮಣಿಪುರ ಆ ಪ್ರದೇಶದಲ್ಲಿ ಬೆಳೀತಕ್ಕಂತ ಬೆಳೆನೇ ಇದು. ಇದು ನಮ್ಮ ಏಕದಳ ಧಾನ್ಯ ಭತ್ತ ರಾಗಿ ಇದೆಯಲ್ಲ ಆ ರೀತಿ ಇದನ್ನೇ ಬೆಳೆದು, ಕಾಳು ಸ್ವಲ್ಪ ದಪ್ಪ ಇರ್ತದೆ. ಆದ್ರೆ ಇದ್ರದ್ದು ವಿಶೇಷ ಏನು ಅಂತ, ಇದರಲ್ಲಿ ಪ್ರೋಟೀನ್ ಅಂಶ ಚೆನ್ನಾಗಿರ್ತದೆ, ಆರೋಗ್ಯ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯದು. ಇದನ್ನ ನಾವು ಪರಿಚಯ ಮಾಡ್ತಾ ಇದೀವಿ. ಇದನ್ನ ಯಾವ ರೀತಿ ಅಂತ ಅಷ್ಟು ಒಳ್ಳೆ ಜಮೀನ್ ಅಲ್ಲದಂತ ಜಾಗಗಳಲ್ಲೂ ಕೂಡ ನೀರು ಕಡಿಮೆ ಇದ್ದ ಜಾಗದಲ್ಲೂ ಬೆಳಿಬಹುದು. ಇದು ಒಂದು ಬೆಳೆ. ಇನ್ನೊಂದು ಬಂಬಾರ ನೆಲಗಡಲೆ ಅಂತ. ಇದು ವಿಶೇಷ ಏನು ಅಂತ ಹೇಳಿದ್ರೆ, ಇದು ಅಲಸಂದೆ ಜಾತಿಗೆ ಸೇರಿದ್ರು, ಕಾಯಿನ ಮಣ್ಣು ಒಳಗಡೆ ನೆಲಗಡಲೆ ಬೆಳೆದಂಗೆ ಕಾಯಿ ಬಿಡ್ತದೆ. ಕಡಲೆಕಾಯಿ ತರ ಇರ್ತದೆ, ಮಣ್ಣಿನ ಒಳಗಡೆ ಇದು ಕಡಲೆಕಾಯಿ ತರ ಬಿಡ್ತದೆ. ಆದ್ರೆ ಇದು ಅಲಸಂದೆ ಜಾತಿಗೆ ಸೇರುತ್ತೆ. ಅಂದ್ರೆ ನಾವು ಕಡಲೆಕಾಯಿ ತರ ತಿನ್ನಂಗಿಲ್ಲ. ಅದೇ ರೀತಿ ತಗೊಂಡು ನೀವು ಬಿಡಿಸ್ಕೊಂಡು ನೀವು ಅದರಿಂದ ಎಲ್ಲಾ ರೀತಿಯ ಪದಾರ್ಥಗಳನ್ನು ಮಾಡಕ್ಕೆ ಅವಕಾಶ ಇದೆ. ಇದ್ರದ್ದು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಇದರಲ್ಲಿ ಹೃದಯದ ಕಾಯಿಲೆಗಳಿಗೆ ಉಪಯೋಗ ಆಗೋ ರೀತಿಗೆ ಪೊಟ್ಯಾಸಿಯಂ ಅಂಶ ಜಾಸ್ತಿ ಇರ್ತದೆ. ಸೋಡಿಯಂ ಅಂತಂದ್ರೆ ಮೇವಿಂದು ತಾಕ್ ಮಾಡಿದಂತಲ್ಲ, ಮೇವಂದು ಇದಾವೆ. ಮೇವಿನಲ್ಲಿ ನಮ್ಮಲ್ಲಿ ಸುಮಾರು 80 ಬೇರೆ ಬೇರೆ ಜಾತಿ ಮೇವನ್ಗಳಿದಾವೆ. ಅವುಗೆಲ್ಲವನ್ನು ಕೂಡ ನೋಡ್ಲಿಕ್ಕೆ ಈ ಸರ್ತಿ ಬಹಳ ಚೆನ್ನಾಗಿದೆ. ಕಬ್ಬಿಂದು ಚಂದ, ಕಬ್ಬನು ತುಂಬಾ ಚೆನ್ನಾಗಿವೆ. ಕಬ್ಬಿನಲ್ಲಿ ಈ ಸರ್ತಿ ಬೋಧ ಸ್ಥಿತಿ ಎಲ್ಲ ನಾವು VCF 517 ಏನು ತಳಿನ ನಾವು ಬಿಡುಗಡೆ ಮಾಡಿ ಈಗಾಗಲೇ ಬಹಳಷ್ಟು ಪ್ರದೇಶ ಅದು ರೈತರು ಬೆಳೀತಾ ಇದ್ದಾರೆ. ಆದ್ರೆ ಒಂದೇ ತಳಿನ ನಾವು ಜಾಸ್ತಿ ಪ್ರದೇಶ ಬೆಳೆದು ಯಾವತ್ತು ತಪ್ಪೋದು. ಅಂದ್ರೆ ಏನಾದ್ರೂ ಬೇರೆ ರೋಗನೋ ಏನೋ ಒಂದು ಬಂದ್ಬಿಟ್ರೆ ಇಡೀ ಪ್ರದೇಶ ಆವರಿಸ್ಕೊಂಡು ಅದು ಬೆಳೆ ಹಾಳಾಗುವಂತ ರೈತರಿಗೆ ನಷ್ಟ ಆಗುವಂತ ಸಂಭವ ಇರ್ತದೆ. ಅದಕ್ಕೆ ಕಡಿಮೆ ಹೂ ಬರ್ತಕ್ಕಂಥ ಇಳುವರಿನಲ್ಲೂ ಕೂಡ ಚೆನ್ನಾಗಿರ್ತಕ್ಕಂಥ ಸಕ್ಕರೆ ಅಂಶ ಚೆನ್ನಾಗಿರ್ತಂತ ಇನ್ನೊಂದು ತಳಿ COVC 180 61 ಅಂತ ಇನ್ನೊಂದು ತಳಿನ ನಾವು ಬಿಡುಗಡೆ ಮಾಡಿದೀವಿ. ಅದನ್ನು ಕೂಡ ರೈತರು ನಮ್ಮ ಇದರಲ್ಲಿ ನೋಡಬಹುದು. ಜೊತೆಗೆ ನಮ್ಮ ರೈತರಿಗೆ ಏನಾಗಿದೆ, ಬಿತ್ತನೆನ ಮೊದಲು 3-3.5 ಟನ್ ತಗೊಂಡೋಗಿ ಬಿತ್ತನೆ ಹಾಕ್ತಿದ್ರು, ಅದು ಬಹಳ ಖರ್ಚು ಜಾಸ್ತಿ ಬೀಳ್ತಿತ್ತು. ಈಗ ರೈತರು ಅವ್ರದೇ ಜಮೀನಿನಲ್ಲಿ ಬಿತ್ತನೆಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಂಟಿ ಕಣ್ಣಿನ ಬಿತ್ತನೆಯನ್ನ ನಾವು ಮಾಡಬಹುದು. ಒಂಟಿ ಗಿಣ್ಣನ್ನ ನಾವು ನರ್ಸರಿ ಮಾಡಿಕೊಂಡು ಬಿತ್ತನೆ ಮಾಡಿದ್ರೆ ರೈತರಿಗೆ ಅವ್ರ ಜಮೀನು ಖಾಲಿ ಆಗ್ಲಿಕ್ಕೆ ಮುಂಚೆನೆ ಒಟ್ಟು ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ. ಇದನ್ನ ಬೆಳಗ್ಗೆ ಬಂದ್ಬಿಟ್ರೆ ಸಂಜೆವರೆಗೂ ನೋಡಬಹುದು. ಸಂಜೆ ತನಕನು ನಿಮ್ಗೆ ನೋಡ್ಲಿಕ್ಕೆ ಬಹಳಷ್ಟು ವಿಷಯಗಳು ಸಿಗುತ್ತೆ. ಮೇಳ ನಾವು ಬೆಳಿಗ್ಗೆ 9 ಗಂಟೆ ಶುರು ಮಾಡಿದ್ರೆ ಕತ್ಲೆ ಆಗೋ ತನಕ 5:30-6 ಗಂಟೆ ತನಕನು ಕೂಡ ರೈತರು ಜಮೀನುಗಳನ್ನ ನೋಡಬಹುದು. ಆಮೇಲೆ ವಿಜ್ಞಾನಿಗಳ ಜೊತೆ ರೈತರು ಚರ್ಚೆ ಮಾಡಬಹುದಲ್ವೇ? ಹೌದು, ಈಗ ಒಂದು ಮಡಗಿರ್ತೀರಿ, ಅದು ಮಾಡ್ತೇವೆ. ಯಾಕಂದ್ರೆ ರೈತರಿಗೂ ಅವ್ರದ್ದು ಕೃಷಿಗೆ ಸಂಬಂಧಪಟ್ಟಂತ ಬಹಳಷ್ಟು ಅನುಮಾನಗಳು ಸಂಶಯಗಳಿರ್ತವೆ, ಅಥವಾ ಜಮೀನಿಗೆ ಸಂಬಂಧಪಟ್ಟ ತೊಂದರೆಗಳಿರ್ತವೆ. ಅವುಗಳಿಗೆ ಬೇಕಾದ ಸಲಹೆ ಪರಿಹಾರಗಳನ್ನ ಅವ್ರು ನೇರವಾಗಿ ವಿಜ್ಞಾನಿಗಳ ಜೊತೆ ಸೇರ್ಕೊಂಡು ಸಂವಾದ ಮಾಡಿ ಕೇಳಿಕೊಂಡು ಪರಿಹಾರನ ಪಡ್ಕೋಬಹುದು. ಹಾಗಾಗಿ ರೈತರು ಮತ್ತು ವಿಜ್ಞಾನಿಗಳ ಜೊತೆ ಸಂವಾದವನ್ನು ಕೂಡ ನಾವು ಏರ್ಪಾಡು ಮಾಡಿದ್ವಿ. ರೈತರುಗಳು ಆ ಒಂದು ತಮ್ಮ ಬೇಕಾದಂತ ವಿಷಯಗಳನ್ನ ಅಲ್ಲಿ ಪಡ್ಕೊಂಡು ಅವರ ಕೃಷಿಯನ್ನ ಮುಂದುವರಿಸಬಹುದು. ಬೆಳಗಿನ ಸಾಯಂಕಾಲ ತನಕ ಈ ಕಾರ್ಯಕ್ರಮಗಳೆಲ್ಲ ನಡೀತಾ ಇರ್ತವೆ. ಕಮಲಕ್ಕ, ನಮ್ ಶಿವಕುಮಾರ್ ಅಣ್ಣವ್ರು ಬಿಟ್ಬಿಟ್ರೆ ಬಳಕರೆ ತನಕ ಮಾತಾಡ್ತಲೇ ಇರ್ತಾರೆ. ಕೃಷಿ ಮೇಳ ನೋಡ್ದಂಗೆ ಆಗ್ಬಿಡ್ತು ಬುದ್ಧಿ. ಈಗ 26-27 ಮಂಗಳವಾರ ಬುಧವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ವಿಸಿ ಫಾರಂ ಅಲ್ಲಿ ಕೃಷಿ ಮೇಳ ನಡೀತಾ ಇದೆ ಇಲ್ವಾ? ಎಲ್ಲಾರು ಹೋಗ್ಬಿಡು ಅಂತ ಹೇಳ್ಬಿಡ್ಬೇಕು ಕಮಲಕ್ಕ ನೀನು. ಈಗ ಪಾಪ ಅಷ್ಟು ದೂರದಿಂದ ಬಂದವ್ರೆ ಸಾಯೊಬ್ರು, ಎಲ್ಲೆಲ್ಲಿ ತಿರಿಕ ಬಂದ್ರು, ಹೆಂಗಿದ್ರು ಒಳ್ಳೆ ತೊಗರಿಕಾಳು ಸೀಸನ್ ಇಲ್ವಾ? ಚೀಲ್ದ ತೊಗರಿಕಾಯಿ ತಗೊಂಡ್ಬಂದಿದ್ದೀನಿ, ತೊಗರಿಕಾಳು ಸಾರು ಮಾಡಿ ಅವ್ರು ಮುದ್ದೆ ಏನ್ ಹಾಕೋದು ನೀ ಮಾಡ್ತೀಯಲ್ಲ, ಮುದ್ದೆ ಸಾರು ಒಳ್ಳೆ ಅನ್ನ ಹಾಕ್ಬಿಟ್ಟು ಸಾಯೊಬ್ರಿಗೆ ಒಳ್ಳೆ ಊಟ ಹಾಕ್ಬಿಡು ಅಂತ ಕಾಯ್ನ. ಸಾಹೇಬ್ರೇ ಕೈ ಕಾಲು ತೊಳ್ಕೊಳ್ಳಿ, ಊಟ ಮಾಡ್ಕೊಂಡು ಆಮೇಕಿಂದ ಹೊಂಟೋಗ್ರಂತೆ. ಆಗ್ಲಿ, ಬಹಳ ಸಂತೋಷ. ಜೊತೆಗೆ ನೀವು ಬನ್ನಿ ಕೃಷಿ ಮೇಳಕ್ಕೆ. ನಾವೆಲ್ಲ ರೈತರುಗಳನ್ನೂ ನಿಮ್ ಜೊತೆಗೆ ಎಲ್ಲಾ ರೈತರು ಕರ್ಕೊಂಡು ಬನ್ನಿ, ಎಲ್ರಿಗೂ ಕೂಡ ಮಾಹಿತಿ ಸಿಕ್ಲಿ, ರೈತರಿಗೆ ಉಪಯೋಗ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ. ಒಳಗ್ ಬನ್ನಿ, ಬುದ್ದಿ ಬರ್ತೀನಿ ನಾನು, ಬಂದೆ ಒಳಗಡೆ ನಿಮ್ ಜೊತೆಗೆ ಬಂದ್ಬಿಡ್ತೇನೆ ನೋಡ್ರಿ. ಇದುವರೆಗೂ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಎನ್ ಕೆ ಶಿವಮೂರ್ತಿ, ಡಾಕ್ಟರ್ ಎನ್ ಶಿವಕುಮಾರ್ ಹಾಗೂ ಆರ್ ಲೋಕೇಶ್ವರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಇದೇ ತಿಂಗಳ 26ನೇ ತಾರೀಕು ಹಾಗೂ 27ನೇ ತಾರೀಕು, ಅಂದರೆ ಬರುವ ಮಂಗಳವಾರ ಹಾಗೂ ಬುಧವಾರದಂದು ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಈ ಕೃಷಿ ಮೇಳದಲ್ಲಿ ಭತ್ತ, ರಾಗಿ, ಕಬ್ಬು, ಮುಸುಕಿನ ಜೋಳ, ಮೇವು ಬೆಳೆ ಹಾಗೂ ತೋಟಗಾರಿಕೆ ಬೆಳೆಯಲ್ಲಿ ಸುಧಾರಿತ ಮತ್ತು ಹೈಬ್ರಿಡ್ ತಳಿಗಳು, ಭತ್ತ ಮತ್ತು ಕಬ್ಬು ಬೆಳೆಯಲ್ಲಿ ಹನಿ ನೀರಾವರಿ ಪದ್ಧತಿ, ಅಂಗಾಂಶ ಕೃಷಿ, ನೀರು ನಿರ್ವಹಣಾ ತಂತ್ರಜ್ಞಾನ, ರಾಸಾಯನಿಕ ಮುಕ್ತ ಬೆಲ್ಲದ ತಯಾರಿಕಾ ತಾಂತ್ರಿಕತೆ ಪ್ರಾತ್ಯಕ್ಷಿಕೆ, ಕೃಷಿ ಉಪಕರಣಗಳು, ಹೈನುಗಾರಿಕೆಯಲ್ಲಿ ಸುಧಾರಿತ ತಳಿಗಳು, ಭತ್ತ ಹಾಗೂ ಕಬ್ಬು ಬೆಳೆಗಳಿಗೆ ಪರ್ಯಾಯ ಬೆಳೆಗಳ ಪ್ರಾತ್ಯಕ್ಷತೆಗಳನ್ನೊಳಗೊಂಡಂತೆ ವಿವಿಧ ತಂತ್ರಜ್ಞಾನಗಳನ್ನು ರೈತರು, ವಿಸ್ತರಣಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ವೀಕ್ಷಿಸಬಹುದಾಗಿದೆ. ಅಲ್ಲದೆ ರೈತರ ಮಾಹಿತಿಗಾಗಿ ವಿವಿಧ ಅಭಿವೃದ್ಧಿ ಇಲಾಖೆಗಳು, ಬೀಜ, ಗೊಬ್ಬರ ಮತ್ತು ಕೀಟನಾಶಕ ತಯಾರಕರು ಹಾಗೂ ಮಾರಾಟಗಾರರ ಸಹಯೋಗದೊಂದಿಗೆ ಕೃಷಿ ವಸ್ತು ಪ್ರದರ್ಶನವನ್ನು ಕೂಡ ಏರ್ಪಡಿಸಲಾಗಿದೆ. ಇದೇ ಸಮಯದಲ್ಲಿ ವಿಜ್ಞಾನಿಗಳು ಹಾಗೂ ರೈತರೊಂದಿಗಿನ ಸಂವಾದ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿದೆ. ಆಸಕ್ತ ರೈತರು, ವಿವಿಧ ಸಂಘ ಸಂಸ್ಥೆಗಳು, ವಿದ್ಯಾರ್ಥಿಗಳು, ಉದ್ದಿಮೆಗಳು ಈ ಕೃಷಿ ಮೇಳದಲ್ಲಿ ಭಾಗವಹಿಸಬಹುದೆಂದು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮರೆಯದಿರಿ, ನವೆಂಬರ್ 26 ಮಂಗಳವಾರ ಹಾಗೂ 27ರಂದು ಬುಧವಾರ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಭಾರತೀಯರು ಸುಮಾರು 5,000 ವರ್ಷಗಳ ಹಿಂದೆಯೇ ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಭತ್ತ ಮತ್ತಿತರ ಧಾನ್ಯಗಳನ್ನ ಬೆಳೀತಾ ಇದ್ರು. ಅನ್ನದ ಜತೆ ಸಾಂಬಾರನ್ನ ಬಳಸ್ತಾ ಇದ್ರು ಅಂತ ಹೊಸ ಸಂಶೋಧನೆಯೊಂದು ತಿಳಿಸಿದೆ. ಕ್ರಿಸ್ತಪೂರ್ವ 2800ರ ಸುಮಾರಿಗೆ ಭಾರತದಲ್ಲಿ ಸುಧಾರಿತ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳಲಾಗಿತ್ತು. ಚೀನಾದಲ್ಲೂ ಕೂಡ ಇದೇ ಕಾಲದಲ್ಲಿ ಕೃಷಿ ಚಟುವಟಿಕೆ ಚುರುಕುಗೊಂಡಿತ್ತು. ಕಂಚಿನ ಯುಗದಲ್ಲಿ ಹಿಂದೂ ನಾಗರಿಕತೆ ಕಾಲದ ಜನರು ನದಿಯ ದಡಗಳಲ್ಲಿ ನೆಲೆಸಿ ಆಹಾರ ಪದಾರ್ಥಗಳನ್ನ ಬೆಳೀತಾ ಇದ್ರು. ಹೀಗಾಗಿ ಇವರನ್ನು ವಿಶ್ವದ ಮೊದಲ ಕೃಷಿಕರು ಅನ್ಬಹುದು ಅಂತ ವಿಜ್ಞಾನಿಗಳ ತಂಡ ತಿಳಿಸಿದೆ. ಚೀನಾ ವಿಶ್ವದಲ್ಲಿ ಮೊದಲ ಬಾರಿಗೆ ಕೃಷಿ ಚಟುವಟಿಕೆ ಆರಂಭಿಸಿತ್ತು. ಚೀನಾವನ್ನು ನೋಡಿ ಭಾರತದ ಜನರು ಕೃಷಿ ಆರಂಭಿಸಿದ್ರು ಅಂತ ಈವರೆಗೆ ನಂಬಲಾಗಿತ್ತು. ಕಾಲಮಾನಕ್ಕೆ ತಕ್ಕಂತೆ ಸಿಂಧು ನಾಗರಿಕತೆ ಜನರು ಮಿಶ್ರ ಬೆಳೆ ಬೆಳೀತಾ ಇದ್ರು. ಬೇಸಿಗೆಯಲ್ಲಿ ಭತ್ತ, ರಾಗಿ, ಹುರುಳಿಯನ್ನ ಬೆಳೆಯಲಾಗ್ತಾ ಇತ್ತು. ಚಳಿಗಾಲದಲ್ಲಿ ಗೋಧಿ, ಬಾರ್ಲಿ ಬೆಳೆಯಲಾಗ್ತಾ ಇತ್ತು ಎಂದು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ತಜ್ಞರ ತಂಡ ತಿಳಿಸಿದೆ ಎಂದು ವರದಿಯಾಗಿದೆ. ಕೃಷಿ ನಿರತ ಮಹಿಳೆಯರ ದಿನಾಚರಣೆ ಪ್ರಯುಕ್ತ ಭಾರತ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವನ್ನು ಕುರಿತಾದ ಮಾಹಿತಿ ನಿಮಗಾಗಿ. ಜಬ್ ಸಪ್ನೆ ಮಿಟ್ಟಿ ಸೇ ಮಿಲ್ತೆ ಹೈ ತೋ ಕಿಸ್ಮತ್ ಕಿ ಲಕೀರೆ ಬದಲ್ ಜಾತಿ ಹೈ ಔರ್ ಹಾಥೋ ಮೇ ಉಗ್ತಿ ಹೈ ಬದಲಾವ್ ಕಿ ಫಸಲ್ ವೋ ಫಸಲ್ ಜಿಸೆ ಬೋತಿ ಹೈ ಹಮಾರೆ ದೇಶ್ ಕಿ ಮೆಹನತ್ ಕಶ್ ಮಹಿಳಾ ಕಿಸಾನ್ ಯೇ ಸಿರ್ಫ್ ಕಿಸಾನ್ ನಹಿ ಯೇ ಹೈ ಜೀವನ್ ಔರ್ ಭವಿಷ್ಯ ಕೋ ಆಕಾರ ದೇನೆ ವಾಲಿ ಜನನಿ. ಆಜ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಹಿಳಾಂ ಕಿ ಶಕ್ತಿ ಕೋ ನೈ ಪಹಚಾನ್ ಮಿಲಿ ಹೈ. ಕೃಷಿ ಕೆ ಕ್ಷೇತ್ರ ಮೇ ಮಹಿಳಾಂ ಕಿ ಭಾಗಿದಾರಿ ಬಢಾನೆ ಕೆ ಲಿಯೆ ಕೈ ಯೋಜನಾಯ ಕಾರ್ಯಾನ್ವಿತ್ ಕಿ ಗಯಿ ಹೈ ಜಿನ್ಸೆ ಯೇ ಮಹಿಳಾಯೆ ಆತ್ಮನಿರ್ಭರ್ ಬನ್ ರಹಿ ಹೈ ಔರ್ ಆರ್ಥಿಕ ರೂಪ್ ಸೆ ಸಶಕ್ತ ಹೋ ರಹಿ ಹೈ. महिला विकास सशक्तिकरण योजना हो या कृषि विज्ञान केंद्रों से मिला प्रशिक्षण, इन योजनाओं ने महिलाओं को दिया है आत्मविश्वास और उनके सपनों को दी है ऊंची उड़ान। आज महिलाएं सिर्फ खेती नहीं कर रही बल्कि सफल उद्यमी बनकर अपनी नई पहचान बना रही हैं। राष्ट्रीय कृषि विकास योजना से लेकर नमो ड्रोन दीदी योजना तक ये योजनाएं अब एक महिला क्रांति बनकर उभरी हैं। आज आजकल बेटियां जेट विमान भी उड़ा रही हैं, फाइटर प्लेन भी उड़ा रही है और ड्रोन भी उड़ा रही है। ये हमारी बहनों की प्रगति और विकास की ऊंची उड़ान है जो लगातार जारी रहेगी। महिला स्वयं सहायता समूह की महिलाएं FPO के जरिए कृषि में नए आयाम लिख रही हैं। अब महिलाएं केवल पारंपरिक खेती तक सीमित नहीं रही, बागवानी, मत्स्य पालन और प्रसंस्करण जैसे क्षेत्रों में भी अपनी महत्वपूर्ण भूमिका निभा रही हैं। प्रधानमंत्री किसान मानधन और प्रधानमंत्री किसान सम्मान निधि योजना परिवारों को आर्थिक सुरक्षा प्रदान करती है, जिसमें PM किसान योजना में 24% से अधिक लाभार्थी महिला किसान शामिल हैं। दीनदयाल अंत्योदय योजना और महिला किसान सशक्तिकरण परियोजना के अंतर्गत ये महिलाएं भविष्य के नए सपने बुन रही हैं। कृषि सखी के रूप में ये महिलाएं न केवल प्राकृतिक खेती में प्रशिक्षित हो रही हैं, बल्कि अपनी कुशलता को निखार कर अपने गांवों की रोल मॉडल बन रही हैं। कृषि सखी हमारी सहेली जैसी हैं और गांव-गांव में आती हैं, हमको खेतीबाड़ी के बारे में बहुत कुछ सिखाती हैं। कृषि अवसंरचना कोष जैसी योजनाएं महिला किसानों को फसल कटाई के बाद के प्रबंधन में सहयोग दे रही हैं, ताकि वो मध्यम और दीर्घकालिक ऋण के सहारे अपने उद्यम को सफल बना सके। AIF की कुल परियोजनाओं में से 22% परियोजनाएं महिला उद्यमियों द्वारा क्रियान्वित की गई हैं। आज महिलाएं समूचे देश में सूरज के तेज सी दमक रही हैं और अपने स्टार्टअप से देश की अर्थव्यवस्था को भी नई दिशा दे रही हैं। ICAR, CIWA जैसी संस्थाएं उन्हें नई तकनीकों के उपयोग के लिए प्रेरित कर रही हैं, जिससे वो परिवार की आय और आजीविका बढ़ाने में सफल हो रही हैं। ये सिर्फ योजनाओं की बात नहीं है, ये उन करोड़ों महिलाओं ने देखा और उसे साकार किया। और ऐसी कई योजनाएं महिला लाभार्थी को ध्यान में रखकर शुरू की गई, इस बदलाव का हिस्सा बने और महिला शक्ति के इस अद्भुत सफर को लोकेश्वरी। ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ November 25 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಕುರಿತು ನಂಜನಗೂಡು ತಾಲೂಕು ಸುತ್ತೂರಿನ JSS ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾಕ್ಟರ್ BN ಜ್ಞಾನೇಶ್ ಅವರೊಂದಿಗೆ ಸಂದರ್ಶನ. ನಾವು ಹೇಗೆ ಒಂದು ಸ್ನೇಹಿತರು ಯಾರಾದರೂ ಒಂದು ಹೊಸ ಬಟ್ಟೆ ಹಾಕೊಂಡ್ಬಂದ್ರೆ ಅದನ್ನು ನೋಡಿ ನಾವು ಹೆಂಗೆ ಅಂಗಡಿಲಿ ತಗೋತೀವೋ ಅವ್ರನ್ನ ಕೇಳ್ತೀವಿ ಹೇಗಿದೆ ಇದು, ಗುಣಮಟ್ಟ ಹೇಗಿದೆ ಅಂತ ತಿಳಿತಿ. ರೈತರಲ್ಲೂ ಪರಿಚಯ ಮಾಡಬೇಕು ಅಂದರೆ ನಾವು ಅವರಲ್ಲಿ ನಾವು ಒಂದು ಪ್ರಯೋಗ ಮಾಡಬೇಕಾಗತ್ತೆ. ಅವರ ಸ್ವಂತ ಭೂಮಿಯಲ್ಲಿ ಹೋಗಿ ಆ ತಳಿಗಳನ್ನು ಅಥವಾ ಟೆಕ್ನಾಲಜಿಯನ್ನು ಅಳವಡಿಸಿ ಇದು ನೋಡಿ ಈ ಥರ ಬೆಳೆದ್ರೆ ನಿಮಗೆ ಒಳ್ಳೆಯ ಗುಣಮಟ್ಟದ ಈಲ್ಡ್ ಆಗಿರ್ಬೋದು, ಇಳುವರಿ ಎಲ್ಲ ಜಾಸ್ತಿ ಆಗುತ್ತೆ ಅಂತ. ಸೊ ಮೊದಲು ನಾವು ಕೃಷಿ ತಂತ್ರಜ್ಞಾನ ಪರಿಶೀಲನೆ ಮಾಡ್ತೀವಿ. ಉದಾಹರಣೆಗೆ ಒಬ್ಬ ರೈಸ್ ಬ್ರೀಡರ್ ಆಗಿರ್ಬೋದು, ಒಂದು ತಳಿ ಈಗ ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ಮುಖ್ಯವಾಗಿ ಬೆಳೆಯುವುದೆಂದರೆ ಜ್ಯೋತಿ ಭತ್ತ. November 26 ಮಂಗಳವಾರ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿ ಉತ್ಪನ್ನಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ KN ಮಧುಸೂದನ್ ಹಾಗೂ ಡಾಕ್ಟರ್ ವೈ ತಿರುಪತಯ್ಯ. 27 ಬುಧವಾರ ಸೂರ್ಯಕಾಂತಿ ಬೇಸಾಯವನ್ನು ಕುರಿತು ಮಡಿಕೆಹಳ್ಳಿಯ ದಿವ್ಯಶ್ರೀ ಅವರೊಂದಿಗೆ ಸಂದರ್ಶನ. ಈ ಸೂರ್ಯಕಾಂತಿ ಮೂರು ಕಾಲದಲ್ಲೂ ಬೆಳಿಬಹುದು, ಅಂದ್ರೆ ಮೂರು ಹಂಗಾಮದಲ್ಲೂ ಬೆಳಿಬಹುದು, ಹಾಗೆ ಯಾವುದೇ ತರ ಭೂಮಿನೂ ಸಹ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಆದ್ರೆ ನಮ್ಮಲ್ಲಿ ಒಂದು ಎಚ್ಚರಿಕೆ ಇರಬೇಕು, ಯಾವ ರೀತಿ ಮಣ್ಣಾದ್ರೂ ಪರವಾಗಿಲ್ಲ, ಮರಳು ಮಿಶ್ರಿತದಿಂದ ಹಿಡಿದು ಕೆಂಪು ಹಾಗೂ ಕಪ್ಪು ಮಣ್ಣಾದ್ರೂ ಸರಿ, ಅದರಲ್ಲಿ ಕಪ್ಪು ಮಣ್ಣು ತುಂಬಾ ಉತ್ತಮ ಅಂತ ಹೇಳ್ತೀವಿ. ಯಾವುದೇ ಬೆಳೆ ಯಾವುದೇ ರೀತಿಯ ಭೂಮಿಯಲ್ಲಿ ಬೆಳೆಯಬೇಕಾದ್ರೆ ಯಾವುದೇ ಒಂದು ನೀರು ಸರಾಗವಾಗಿ ಹೋಗಿ ಅಲ್ಲೇ ನಿಂತ್ಕೊಳ್ದಲ್ಲೇ ಇರುವಂತಹ ಸಾಮರ್ಥ್ಯನ ಹೊಂದಿರುವಂತಹ ಒಂದು ಭೂಮಿನ ತಗೊಂಡ್ರೆ ಎಷ್ಟೋ ಒಂದು ಒತ್ತಡ, ಎಷ್ಟೋ ಒಂದು ರೋಗಾಣು ನಿರ್ವಹಣೆಗೆ ಅಲ್ಲೇ ನಾವು ಸೂಕ್ತ ಪರಿಹಾರ ನೀಡಿದ ಹಾಗೆ. 28ರಂದು ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಕನಕಪುರ ಕುರಿ ಮತ್ತು ಮೇಕೆ ಸಾಕಾಣಿಕೆ ರೈತ ಉತ್ಪಾದಕ ಕಂಪನಿಯ ಕಾರ್ಯ ಚಟುವಟಿಕೆ ಕುರಿತು ಕಂಪನಿಯ ನಿರ್ದೇಶಕರಾದ ಎನ್ ಕೆ ನಾಗೇಗೌಡ ಅವರೊಂದಿಗೆ ಮಾತುಕತೆ. 250 300 ಕುರಿ ಹೆಣ್ಣು 300 ಕುರಿಗಳು ಸಾಕಿ ಈಗ ಹಾಲಿನ ಆರಿ ಸುವರ್ಣ ಬ್ರೀಡಿಂದ ಮರಿಗಳು ತಗೊಂಡು ಸೇಲ್ ಮಾಡ್ತಾವ್ರೆ ಹಾಲಿ. ಏನ್ ವಿಶೇಷ ಐತೆ ಹೇಳಿದು? ಅದೇ ಒಂದು ಮರಿ ಜಾಸ್ತಿ ಹಾಕತ್ತೆ, ಮಾಂಸ ಚೆನ್ನಾಗಿರ್ತದ್ರೆ ಮತ್ತೆ ಉಣ್ಣೆ ಉಣ್ಣೆನು ಸಿಗುತ್ತೆ. ಹೌದಾ? ಉಣ್ಣೆನು ಸಿಗುತ್ತೆ, ಮಾಂಸನು ಸಿಗುತ್ತೆ, ಮರಿಗಳೂ ರೈತ ಆರ್ಥಿಕವಾಗಿ ಮುಂದೆ ಬರ್ಬೋದು. ಇದರಿಂದ ಈ ನಾವು ನಾಟಿ ಪದ್ಧತಿ ಕುರಿ ಸಾಕ್ತಾ ಇದೀವಲ್ಲ, ಈ ಊರ್ನಲ್ಲಿ ಇರುವೆಲ್ಲ ಏನು 8 ತಿಂಗಳಿಗೊಂದು 2 ವರ್ಷಕ್ಕೆ 3 ಮರಿ ಆಗ್ತವೆ. ನವೆಂಬರ್ 29 ಶುಕ್ರವಾರ ಕಬ್ಬಿನ ಬೇಸಾಯವನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳತೂರು ಗ್ರಾಮದ ಬಿಟಿ ಶಿವರಾಮಯ್ಯ ಮತ್ತು ಬಿಎಸ್ ಪ್ರಭುಲಿಂಗು. ಈ ರಾಸಾಯನಿಕ ಕೃಷಿ ಸರ್ ವೆಚ್ಚ ಜಾಸ್ತಿ ಆಗ್ತಿತ್ತು, ಖರ್ಚು ಸಿಕ್ಕಾಪಟ್ಟೆ ಆಗ್ತಿತ್ತು. ಒಂದು ಆಮೇಲೆ ಸ್ಟಾರ್ಟಿಂಗು 1 ವರ್ಷ ಚೆನ್ನಾಗಿ ಇಳುವರಿ ಬರ್ತಿತ್ತು, 2ನೇ ವರ್ಷಕ್ಕೆ ಇಳುವರಿ ಕಮ್ಮಿ ಆಗೋದು, ವೆಚ್ಚಗಳು ಜಾಸ್ತಿ ಆಯ್ತಿದ್ದು. ಆಮೇಲೆ ಕೆನಾಯ ಮಾಡಿದೆ ಈ ಸಾವಯವ ಕೃಷಿಗೆಲ್ಲ. ಇದೊಂದು ನಾವು ನಮ್ಮ ತಾತೃ ಕಾಲ ಅಪ್ಪ ಕಾಲದಲ್ಲೆಲ್ಲ ಗೊಬ್ಬರ ಹೊಡೆದು ಬೆಳೀತಿದ್ರಲ್ಲ, ನಾವೇ ಆ ಥರ ಮಾಡ್ಬಾರ್ದು ಅಂತ ಅಂದ್ಬಿಟ್ಟು ಸರ್ ನಾವೊಂದು ಪ್ರಯೋಗ ಮಾಡೋಕ್ಕೆ ಶುರುವಾದ ಸರ್. ಅದು ಕೂಡ ಸಕ್ಸಸ್ ಆಗಿದೆ ಸರ್. ನಾವೇನು ಮಾಡಿದೆ ಸರ್, ಈಗ ಫಾರ್ ಎಕ್ಸಾಂಪಲ್ಸ್ ನಾವು ಕಬ್ಬು ನೆಡಬೇಕು ಅಂತಂದರೆ ಮೊದಲು ಲ್ಯಾಕ್ಟಿಕ್ ಆಸಿಡ್ ಅಂತಂದ್ಬಿಟ್ಟು ಸರ್ ಭೂಮಿಗೆ ಸ್ಪ್ರೇ ಮಾಡ್ತೀವಿ. ಅದು ಅಕ್ಕಿ ತೊಳೆದು ನೀರು ಮತ್ತೆ ಹಾಲಲ್ಲಿ ಮಾಡ್ತಕ್ಕಂತ ಒಂದು ಸರ್ ಅದು ಸ್ವಲ್ಪ ಹೇಳಿ ವಿವರವಾಗಿ ಹೇಗೆ ಮಾಡ್ತೀರಾ ಅಂತ. 30ರಂದು ಶನಿವಾರ ತೋಟಗಾರಿಕೆ ಬೆಳೆಗಳ ಮಾರುಕಟ್ಟೆ ಅವಕಾಶಗಳನ್ನು ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಪಿ ಮಂಗಳ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತನ್ವೀರ್ ಅಹಮದ್. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋ ಹಾಗೆ ಸರ್ಕಾರ ರೈತರಿಗೆ ಮಣ್ಣಿನ ಪರೀಕ್ಷೆಯನ್ನು ಮಾಡುವ ಮೂಲಕ ತೋಟಗಾರಿಕೆ ಬೆಳೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೋಬೇಕು ಅನ್ನೋ ಒಂದು ಮುಖ್ಯವಾದಂಥ ಒಂದು ವಿಚಾರವನ್ನು ಸಹ ಕೃಷಿ ವಿಶ್ವವಿದ್ಯಾಲಯ ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯಗಳ ಮುಖೇನ ನೀಡ್ತಾ ಇದೆ. ಜೊತೆಗೆ ಸಾಕಷ್ಟು ಸ್ಕೀಮ್ಗಳ ಮುಖಾಂತರ ರೈತರಿಗೆ ನೆರವು ಕೂಡ ಆಗ್ತಾ ಇದೆ. ಕೆಲವೊಂದು ಒಳ್ಳೆಯ ಗುಣಮಟ್ಟದ ಮತ್ತು ಅಧಿಕ ಇಳುವರಿ ಕೊಡುವಂತಹ ಬೀಜಗಳನ್ನು ಸಹ ವಿಶ್ವವಿದ್ಯಾಲಯಗಳು ಹಾಗೂ ಸರ್ಕಾರೇತರ ಒಂದು ಸಂಸ್ಥೆಗಳಿಂದ ದೊರಕುವಂತೆ ಮಾಡ್ತಾ ಇದೆ. ಡಿಸೆಂಬರ್ 1 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಅರ್ಧ ಸೇರ್ ಬೆಣ್ಣೆಯ ಒಬ್ಬನೇ ತಿನ್ಬಿಟ್ರೆ ಮನ್ ಮಂದಿ ಎಲ್ಲ ಏನ್ ತಿಂದರು? ನೀನೇ ಕರಾವ್ ಕಟ್ಟಿಲ್ವೇ ಬೆಣ್ಣೆಗೆ ಹಾಕಿ ಯೋಚನೆ ಮಾಡಿ. ಕಪ್ಪ ಹಾಲ ತಗೊಂಡು ಹೋಗಿ ನಮ್ಮ ಡೈರಿಗೆ ಹಾಕ್ಬಿಡೋದಿಲ್ವಾ? ಎಷ್ಟು ಇಟ್ಕೊಂಡಮ್ಮ ನಾವು? ಅದೇ ತೆಪ್ಪು, ಕರ್ದಿದ್ನೆಲ್ಲ ತಗೋ ಡೈರಿ ಹಾಕ್ಬಿಟ್ರೆ ನೀನು ತಾಕತ್ತಾಗಿ ಇರ್ಬೇಕು ಬ್ಯಾಡ್ವ? ಅಲ್ಲಪ್ಪ ನನ್ನೊಬ್ಬನ ತಾಕತ್ತೆ ಮುಖ್ಯವ, ನೀವರೆಲ್ಲ ತಾಕತ್ತಾಗಿ ಇರ್ಬೇಕು, ಹಂಚ್ಕೊಂಡ್ ತಿನ್ಬೇಕ. ಹಸ ಸಾಕದ್ ಯಾಕೆ ಹೇಳು? ಹಾಲು ಮೊಸರು ಬೆಣ್ಣೆ ತುಪ್ಪವ ಸಂದಾಗ ತಿನ್ನಕ್ಕೆ. ಇತ್ತು ಕಣ್ ಜಯಣ್ಣ, ಒಂದ್ ಕಾಲದಲ್ಲಿ ನಾನು ನೀನು ಒಸಿ ಗಟ್ಮುಟ್ಟಾಗಿ ಓಡಾಡ್ಕೊಂಡಿದ್ದಾಗ ಅವೆಲ್ಲ ಇತ್ತು ಕಣ. ಈಗ ಕಾಸ್ ಬೇಕಲ್ಲಪ್ಪ. ಕಾಸ್ ಬೇಕು ಕಣ್ಣಣ್ಣ, ಹಂಗಂತ ಆರೋಗ್ಯನೂ ಬೇಕಲ್ವೇ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಕೇಳುಗರೆ, ಈಗ ಎಲ್ಜಿ ಸಹೋದರಿಯರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನು ಆಲಿಸೋಣ. ರಂಗನೇ ರಂಗಾದಿ ರಂಗಯ್ಯ ರಂಗ ನಮ್ಮಯ್ಯನೇ ಜಂಬು ಜಾನಕಿ ರಮಣನೇ ಕೈಯಲ್ಲೊಸ್ತುರುವೆ ಕೈಯಲ್ಲೊಸ್ತುರುವೆ ಕೈಯಲ್ಲೊಸ್ತುರುವೆ ಕೈಯಲ್ಲೊಸ್ತುರುವೆ ಕೈಯಲ್ಲಿ ವಸ್ತುರುವೆ ರಂಗಯ್ಯ ಕಾವಿಯ ಜೋತುರುವೆ ಎಲ್ಲಿಗೋಗಿದ್ರಿ ನನ್ನ ಗುರುವೆ ಚಿನ್ನದ ಗರಿಯೇ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ರಂಗೈ ಬರುತ್ತಾರೆಂದು ರಂಗಯ್ಯ ರಂಗೋಲೆನ್ ಹಾಕಿದ್ದೆ ರಂಗಯ್ಯನ